ಸಾಧೆ ಎಲ್ಲೋ ಜೋಗಪ್ಪ ನಿನ್ನ ಗಮಾನೆ ಎಲ್ಲೋ ಜೋಗಪ್ಪ ನಿಂತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿಂತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲಾನು ಬಿಟ್ಟ ಮೇಲೆ ನನ್ನನ್ನೇಕೆ ಬಿಡಲೊಲ್ಲೆ ಎಲ್ಲಾನು ಬಿಟ್ಟ ಮೇಲೆ ನನ್ನನ್ನೇಕೆ ಬಿಡಲೊಲ್ಲೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ಎಲ್ಲೋ ಜೋಗಪ್ಪ ನಿನ್ನ ಗಮಾನೆ ಎಲ್ಲೋ Thank you. ನಿನ್ನ ತಂಗಿಯ ಮನೆಗೆ ಮರಿಬೇಡ, ನಿನ್ನ ತಂಗಿಯ ಮನೆಯ ಮರಿಬೇಡ ನಿನ್ನ